ಚಾಮುಂಡಿ ಹಬ್ಬ, ದಸರಾ ಸಂಭ್ರಮ, ಜನಪದರ ನಾಲಿಗೆಯಲ್ಲಿ ಮೈಸೂರ ದೇವತೆ. ಕಾಳಗದಲ್ಲಿ ಕಾಳಗಾತಿ, ಕಾಳಗದಲ್ಲಿ ಕಾಳಗಾತಿ, ಬಿಡದವಳು ಚಾಮುಂಡಮ್ಮ, ವರದಲ್ಲ ಸುಮಾದೇವಿ, ಹೆಸರಲ್ಲಿ ಪಾರ್ವತಿ, ವರವ ಪಾಲಿಸುತ್ತಾಯೇ ನಂಬಿದ ಬರ್ತಾರ ಮೇಲೆ ತಂಗನ್ನ. ರಚನೆ ಡಾಕ್ಟರ್ ಪಿ ಕೆ ರಾಜಶೇಖರ್. ಮಂಗಳವಾರದ ಮಾತೆ, ಮಂಗಳವಾರದ ಮಾತೆ, ಮಾತಾಯಿ ಚಾಮುಂಡಮ್ಮ, ವರದಲ್ಲಿ ಲಕ್ಷ್ಮೀದೇವಿ, ವಿದ್ಯೆದಲ್ಲಿ ಶಾಶ್ವತಿ, ಕಾಳಗಕ್ಕೆ ಕಾಳಗಾತಿ, ವರವ ಪಾಲಿಸೋ ತಾಯಿ ನಂಬಿದ ಮಾನ್ಯರ ಮ್ಯಾಲೆ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಬೆಟ್ಟದ ಚಾಮಾಯಿ, ಬೆಟ್ಟದ ಮೇಲ ಪುಟುಮಣ್ಣ ಚಾಮಾಯಿ, ಕೊಟ್ಟಾಣಿ ಅಂತ ಕರುಚಲುವೆ ತಂದನ್ನ ತಾನ, ತಂದನ ತಂದೆ ನಾನ, ತಂದನ್ನ ತಾನ ನಂಜಯ್ಯ. ಮೈಸೂರು ಎಂದಾಕ್ಷಣ ಥಟ್ಟನೆ ಕಣ್ಮುಂದೆ ಬಂದು ನಿಲ್ಲುವಂಥದ್ದು ಚಾಮುಂಡಿ ಬೆಟ್ಟ. ಸಿಸ್ಟರ ಆರಾಧ್ಯ ದೇವಿ ಚಾಮುಂಡಿ, ಜನಪದರ ಪ್ರೀತಿಯ ಚಾಮಾಯಿ, ಈ ನೆಲದ ಅಧಿದೇವತೆ, ಆದಿಶಕ್ತಿ, ಪರಾಶಕ್ತಿ, ಮಹಾಬಲಾದ್ರಿ ಸ್ಥಿತೆ, ಬೆಟ್ಟದ ತಾಯಿ ಎಂದೆಲ್ಲ ಜನರಿಂದ ಕರೆಯಲ್ಪಡುತ್ತಾಳೆ. ಜನಪದ ವೃತ್ತಿ ಗಾಯಕರ ಅಪೂರ್ವ ಕಂಠಸಿರಿಯಲ್ಲಿ ನಲಿದಾಡುವ ಚಾಮಾಯಿಯ ಬಗೆಗೆ ಹತ್ತಾರು ರೋಚಕ ಕಥಾನಕಗಳಿವೆ. ಬೆಟ್ಟ ಕದ್ರೀಟಿ ಮಡುಗೌರ, ತಂದನ್ನ ತಾನ, ತಂದನ ತಂದೆ ನಾನ, ತಂದನ್ನ ತಾನ ನಂಜಯ್ಯೋ. ಜನಪದರ ದೃಷ್ಟಿಯಲ್ಲಿ ದೇವಾದಿ ದೇವತೆಗಳೆಲ್ಲರೂ ಅತಿ ಮಾನುಷ, ಅಮೇಯ ಶಕ್ತಿಯನ್ನುಳ್ಳವರಲ್ಲ, ಮಿತಿ ಇರುವ ಮನುಷ್ಯರ ಹಾಗೆಯೇ ಕಾಣುತ್ತಾರೆ. ನೆಲದ ಮೇಲಿನ ಮಾನವರಂತೆ ಅವರಿಗೂ ಇತಿಮಿತಿಗಳಿವೆ ಎಂದು ಪರಿಭಾವಿಸಿ ದೇವತೆಗಳನ್ನು ಅಟ್ಟಕ್ಕೇರಿಸದೆ ತಮ್ಮ ಮಟ್ಟಕ್ಕೆ ಇಳಿಸಿಕೊಂಡು ನೋಡುತ್ತಾರೆ. ಅಟ್ಟಿಲಿ ಮೇಯ ಪುಟು ಸರ ಗಾಳೆ ಚೆಲುವ ಚಮಾಯಿ ಮಠ ವೆಲ್ಯ, ತಂದನ್ನ ತಾನ, ತಂದನ್ನ ತಾನ ನಂಜಯ್ಯ. ಚಮಾಯಿ ಮಠವೆಲ್ಲನು ಕೇಳಿ ಕದ್ದು ಹೋಯ್ತಾರ ರಾಮನುಗೈ, ತಂದನ್ನ ತಾನ, ತಂದನ ತಂದೆ ನಾನ, ತಂದನ್ನ ತಾನ ನಂಜಯ್ಯ. ಶಿಷ್ಟರಂತೆ ಜನಪದರಲ್ಲಿಯೂ ಏಳು ಎಂಬ ಸಂಖ್ಯೆಗೆ ವಿಶೇಷ ಸ್ಥಾನವಿದೆ. ಉತ್ತರ ದೇಶದಿಂದ ಏಳು ಜನ ಅಕ್ಕ ತಂಗಿಯರು ದಕ್ಷಿಣದ ಕಡೆಗೆ ಬಂದವರು. ಹಿರಿಯವಳು ಹಿರಿದೇವತೆ, ಕಿರಿಯವಳು ಚಾಮುಂಡಿ, ಹೇಮಾಂಬೆ, ಹೊನ್ನಾದೇವಿ, ಚೌಡೇಶ್ವರಿ, ತಿಬ್ಬಾದೇವಿ ಹಾಗೂ ಕಾಳಮ್ಮ ಇನ್ನುಳಿದವರು. ಇವರೆಲ್ಲರೂ ದಕ್ಷಿಣದ ವಿವಿಧೆಡೆ ನೆಲೆ ನಿಂತರು. ಚಾಮುಂಡಿ ಎಲ್ಲಿ ನೆಲೆಗೊಳ್ಳಬೇಕೆಂಬುದು ಗೊತ್ತಿರಲಿಲ್ಲ. ಹಿರಿದೇವತೆಯ ಅಣತಿಯಂತೆ ಮೈಸೂರಿನತ್ತ ಪಯಣ ಬೆಳೆಸಿದಳು ಚಾಮುಂಡಿ. ಚಲಗಾತಿ ಚಾಮುಂಡಮ್ಮ, ಚಲಗಾತಿ ಚಾಮುಂಡಮ್ಮ, ವರದಲ್ಲಿ ಬ್ರಹ್ಮಕಾಳಿ, ವರದಲ್ಲಿ ಲಕ್ಷ್ಮೀದೇವಿ, ನಂಬಿದ ಭಕ್ತರ ಮೇಲೆ ವರವ ಪಾಲಿಸೋ ತಾಯಿ, ತಂದನ ತಾನ, ತಂದನ ತಾನಲು, ತಂದನ ತಂದೆ ನಾನ, ಜಲದಲ್ಲಿ ಚಾಮುಂಡಮ್ಮ, ಬಲದಲ್ಲಿ ಬಲಮಂಕಾಳಿ, ವರದಲ್ಲಿ ಲಕ್ಷ್ಮೀದೇವಿ, ತಾಯಿ ಚಾಮುಂಡೇಶ್ವರಿ. ತಾಯಿ ಮೈಸೂರು ಬರಬೇಕಾದ್ರೆ ಯಾವ ರೀತಿಯಾಗಿ ಬರ್ತವಳೆ? ಯಾವ ರೀತಿ ಬರ್ತಾ ಇದ್ದಾಳೆ? ಹತ್ತೋ ತಾಲಾಯ ದರಸಿ, ಹತ್ತೋ ತಾಲಾಯ ದರಸಿ, ಹದಿನಾರು ಮಂಡ ಬಿಟ್ಟೆಕೊಂಡ, ಕಟ್ಟೆಕೊಂಡ, ಹಿಡಿದೋ ಕಂಡೆಕೊಂಡ, ಮಹನ ಮೇಲೆ ಕುಳಿತೋ, ಅಕ್ಷ ವಿಷ್ಣು ತಾರ ತಾಳಿ ಮೈಸೂರಿಗ ಬಂದ ಬೆಟ್ಟ ಚಾಮುಂಡಮ್ಮ ತಂದನ ತಾನ ತಂದನ ತಂದೆ ನಾನಾ ತಂದನ್ನ ತಾನ ತಾನಲ್ಲೇ ನಾನಾ ಚಾಮುಂಡಿಯು ನೆಲೆಗೊಳ್ಳುವ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆ ಮಾಡಿದ ಯುದ್ಧ ಸಮರ ಗೆದ್ದ ಪರಿಯನ್ನು ಜಾನಪದ ವಿದ್ವಾಂಸರಾದ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಹೇಳಿದ್ದು ಹೀಗೆ ನಮ್ಮ ಜನಪದರಿಗೆ ನಮ್ಮೆಲ್ಲ ದೇವತೆಗಳು ಕೂಡ ಉತ್ತರದ ಕಡೆಯಿಂದ ಬಂದರು ಎಂದು ಹೇಳುವುದೇ ಪ್ರಿಯವಾದ ವಿಚಾರ ಹಾಗಾಗಿ ಉಜ್ಜಯಿನಿ ದೇಶದ ಬಿಜ್ಜಳನ 7 ಜನ ಹೆಣ್ಣು ಮಕ್ಕಳು ಕಾರಣಾಂತರದಿಂದ ದಕ್ಷಿಣದ ಕಡೆಗೆ ಬರ್ತಾರೆ ದಕ್ಷಿಣದ ಕಡೆಗೆ ಬಂದಾಗ ಅವರು ಎಲ್ಲಿ ಎಲ್ಲಿ ತಾವು ನೆಲೆಗೊಳ್ಳಬೇಕು ಎನ್ನುವ ವಿಚಾರದಲ್ಲಿ ಹಿರಿ ದೇವತೆ ಅಂದ್ರೆ ಇವರೆಲ್ಲರ ಅಕ್ಕ ಎಲ್ಲರನ್ನು ವಿಚಾರಿಸಿದಾಗ ಅದರಲ್ಲಿ ಬನ್ನೂರಿನ ಬೆಡಗೆಗೆ ಮನಸ್ಸೋತಂತ ಹೇಮಾಂಬೆ ಅಲ್ಲಿ ನೆಲೆಗೊಳ್ತಾಳೆ ಹೊನ್ನದೇವಿ ಸೋಸೆಲೆಯನ್ನು ಸೇರ್ತಾಳೆ ನಡುವಾಳಿನಲ್ಲಿ ಚೌಡೇಶ್ವರಿ ನೆಲೆಗೊಳ್ತಾಳೆ ಮೂಗೂರಿನಲ್ಲಿ ತಿಬ್ಬಾದೇವಿ ನೆಲೆಗೊಳ್ತಾಳೆ ಕನ್ನಂಬಾಡಿಯಲ್ಲಿ ಕಾಳಮ್ಮ ನೆಲೆಸ್ತಾಳೆ ಇನ್ನು ಉಳಿದ ಹಿರಿ ದೇವತೆ ಕೊಡಗು ಮಲೆಯಾಳದ ಗಡಿಯಾದ ಸುರಮ್ಯ ಸುಂದರ ಪ್ರದೇಶ ಪ್ರಿಯಪಟ್ಟಣದಲ್ಲಿ ನೆಲೆಸಿ ಚಂಗಾಳ್ವರ ಮನೆ ದೇವತೆ ಆಯ್ತಾಳೆ ಕೊನೆಯವಳು ಚಾಮುಂಡಿ ಅವಳಿಗೆ ಮೈಸೂರು ಮತ್ತು ಮೈಸೂರಿನ ಬೆಟ್ಟ ತುಂಬಾ ಇಷ್ಟ ಆಯ್ತದೆ ಅದಕ್ಕೋಸ್ಕರ ನಾನು ಅಲ್ಲೇ ನೆಲೆಗೊಳ್ತೀನಿ ಅಂತ ಹೇಳಿ ಅಕ್ಕನಿಗೆ ಹೇಳಿ ಹಠ ಮಾಡಿ ಹೋಗ್ತಾಳೆ ಹಿರಿ ದೇವತೆ ಎಚ್ಚರಿಕೆ ಕೊಡ್ತಾಳೆ ಅಮ್ಮ ಬೇಡ ಅಲ್ಲೊಬ್ಬ ರಾಕ್ಷಸ ಇದ್ದಾನೆ ಅವನ್ ತಂಟೆ ಬೇಡ ಅಂತೇಳಿ ಯಾಕಕ್ಕ ಒಬ್ಬ ರಾಕ್ಷಸರಿಗೆಲ್ಲ ನಾವ್ ಹೆದರ್ಬೇಕಾ ಅಂತ ಹೇಳಿದಾಗ ಹೆದರಿಕೆ ವಿಚಾರ ಅಲ್ಲ ತಂಗಿ ಅವನು ಒಂದು ಅಮೋಘವಾದ ವರವನ್ನ ಪಡ್ಕೊಂಡಿದ್ದಾನೆ ಬ್ರಹ್ಮನನ್ನ ಕುರಿತು ತಪಸ್ ಮಾಡಿ ಅವನಿಂದ ತನ್ನ ದೇಹದ ಒಂದು ತೊಟ್ಟು ರಕ್ತ ನೆಲಕ್ಕೇನಾದ್ರೂ ಬಿದ್ರೆ ತನ್ನಷ್ಟೇ ಶಕ್ತರಾದ ಕೋಟಿ ಕೋಟಿ ರಾಕ್ಷಸರು ಉತ್ಪತ್ತಿ ಆಗ್ಬೇಕು ಅನ್ನೋ ಒಂದು ವರವನ್ನ ಪಡ್ಕೊಂಡ್ಬಿಟ್ಟಿದ್ದಾನೆ ತಂಗಿ ಅದಕ್ಕೋಸ್ಕರ ನೀನಲ್ಲಿ ಹೋಗೋದು ಅಪಾಯ ಅಂತ ನಾನಾದ್ರೂ ಅನ್ಕೊಂಡಿದ್ದೀನಿ ಅಂತ ಹೇಳಿದಾಗ ಇಂಥ ಯಕ್ಷಚಿತ್ ಕ್ಷುದ್ರ ರಾಕ್ಷಸರಿಗೆಲ್ಲ ಹೆದರಿದ್ರೆ ನಾವು ಉತ್ತರದಿಂದ ಬರಕ್ ಆಗ್ತಾ ಇತ್ತಕ್ಕ ಅಂತ ಅಕ್ಕನಿಗೆ ಸಮಾಧಾನ ಹೇಳಿ ಚಾಮುಂಡಿ ಮೈಸೂರು ನಗರಕ್ಕೆ ಬರ್ತಾಳೆ ಅಲ್ಲಿ ಆಕಸ್ಮಿಕವಾಗಿ ರಾಕ್ಷಸೇವಳನ್ನ ಕಂಡು ನನ್ನ ಪಟ್ಟದ ರಾಣಿಯಾಗಿ ಬಾ ಅಂತ ಕರೀತಾಳೆ ಏ ನೀನ್ ಯಾರು ಅಂತ ಕೇಳಿದಾಗ ನಾನು ಈ ದರೆಗೆ ದೊರೆ ಈ ನೆಲಕ್ಕೆ ನಾಯಕ ನನ್ನನ್ನು ನೀನು ಮದುವೆ ಆದ್ರೆ ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡ್ಕೋತೀನಿ ಅಂತ ಹೇಳಿದೆ ಅಂತ ಕೆಟ್ಟ ಯೋಚನೆ ಮಾಡ್ದೇನೆ ಮರ್ಯಾದೆಯಾಗಿ ನನಗೆ ದಾರಿ ಬಿಡು ಅಂತ ಹೇಳ್ತಾಳೆ ಆದ್ರೆ ಮಾತು ಮಾತು ಬೆಳೆದು ಕೊನೆ ಯುದ್ಧನೇ ಶುರುವಾಯ್ತದೆ ಯುದ್ಧದಲ್ಲಿ ಚಾಮುಂಡಿಗೆ ಈ ರಾಕ್ಷಸನ ಕೊಲ್ಲುವ ವಿಚಾರ ಅಂತ ದೊಡ್ಡ ವಿಚಾರ ಅಲ್ಲ ಆದ್ರೆ ಅವನಿಗೆ ವರ ಇರುವುದರಿಂದ ರಕ್ತ ನೆಲಕ್ಕೆ ಬೀಳದ ರೀತಿಯಲ್ಲಿ ಅವನನ್ನು ಸಂಹಾರ ಮಾಡಬೇಕಾಗಿದೆಯಲ್ಲ ಅದೊಂದೇ ಸಮಸ್ಯೆ ಆಗಿತ್ತು ಆಗ ಏನಪ್ಪ ಮಾಡೋದು ಅಂತ ಹೇಳಿ ಆಕೆ ಹೋರಾಟ ಮಾಡಿ ಹೋರಾಟ ಮಾಡಿ ಮೈಯೆಲ್ಲ ಬೆವರೋಯ್ತು ಆಗ ಹಣೆಯ ಬೆವರನ್ನು ತೆಗೆದು ನೆಲಕ್ಕೆ ಒಗೆದಾಗ ಆ ಬೆವರಿನಿಂದ ಒಂದು ಹೆಣ್ಣಾಕೃತಿ ಮೇಲಕ್ಕೆ ಬಂತು ಆ ಹೆಣ್ಣಾಕೃತಿ ಅಕ್ಕ ಅಂತ ಕರೀತು ಯಾರಮ್ಮ ನೀನು ಅಂತ ಹೇಳಿದ್ಲು ಅಕ್ಕ ನಾನು ನಿನ್ನ ಬೆವರಿನಿಂದ ಹುಟ್ಟಿದಂತ ಉರಿಕಾತಿ ಅಂತ ಹೇಳಿದ್ಲು ಅಯ್ಯಮ್ಮ ಯಾಕಮ್ಮ ನೀನು ಇಲ್ಲಿ ಬರಕ್ ಹೋದೆ ನಾನೇ ಈ ರಾಕ್ಷಸನ ಕೊಲ್ಲಲಾರದೆ ಇಷ್ಟೊಂದು ಸಂಕಟ ಪಡ್ತಾ ಇರುವಾಗ ನೀನಾದ್ರೂ ಯಾಕವ ಇಲ್ಲಿ ಬರಕ್ ಹೋದೆ ನಿನ್ನ ಈ ರಾಕ್ಷಸ ಕಂಡ್ರೆ ಬಿಡ್ತಾನ ಅಂತ ಹೇಳಿದಾಗ ಅವಳು ಹೇಳಿದ್ಲು ಅಕ್ಕ ಅವನಿಗೆ ಹೇಗೆ ಅಮೋಘವಾದ ಒಂದು ಶಕ್ತಿ ಇದೆಯೋ ಹಾಗೆ ನನಗೂ ಒಂದು ಅಮೋಘವಾದ ಶಕ್ತಿ ಇದೆ ಏನಮ್ಮ ಅದು ಅಂತ ಕೇಳ್ತಾಳೆ ನೋಡಕ್ಕ ನನ್ನ ನಾಲಿಗೆ ಎಷ್ಟು ದೊಡ್ಡದಾಗಿದೆ ಈ ನೆಲಕ್ಕೆಲ್ಲ ನನ್ನ ನಾಲಿಗೆಯನ್ನ ಹಾಸ್ಬಿಡ್ತೀನಿ ಆ ನಾಲಿಗೆಯ ಮೇಲೆ ನಿಂತು ಕಳಗ ಮಾಡಕ್ಕಯ್ಯ ಆಗ ಈ ರಾಕ್ಷಸನ ರಕ್ತ ನೆಲಕ್ಕೆ ಬೀಳೋದಿಲ್ಲ ಆಗ ಇವನನ್ನ ಸಂಹಾರ ಮಾಡುವುದು ಕೊಲ್ಲುವುದು ಗೆಲ್ಲುವುದು ಎಲ್ಲ ಸಾಧ್ಯ ಅಕ್ಕ ಅಂತ ಹೇಳಿದ್ಲು ಹೀಗೆ ತಂಗಿಯ ಸಹಾಯದಿಂದ ಚಾಮುಂಡೇಶ್ವರಿ ಮಹಿಷಾಸುರನನ್ನ ಸಂಹಾರ ಮಾಡಿದ್ಲು ಆಗ ಅವಳು ತಂಗಿಯ ಸಹಾಯವನ್ನ ನೆನೆಕೊಂಡು ಕೃತಜ್ಞತೆ ತೋರಿಸ್ತಾ ತಂಗಿ ನಿನ್ನ ಉಪಕಾರದಿಂದ ನಾನು ಈ ರಾಕ್ಷಸನನ್ನು ಗೆಲ್ಲುವುದಕ್ಕೆ ಸಾಧ್ಯವಾಯಿತು ನೀನು ಇನ್ನು ಮುಂದೆ ಈ ಪಕ್ಕದ ಅಲ್ಲೇ ಒಂದು ಉತ್ತನ ಹಳ್ಳಿ ಅಂತ ಹೇಳಿ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ನೆಲೆಗೊಂಡು ಉತ್ತನಲ್ಲಿ ಉರಿಕಾತಿ ಎನ್ನುವ ಹೆಸರಿನಿಂದ ಪ್ರಸಿದ್ಧಳಾಗು ತಂಗಿ ನಿನಗೆ ಪ್ರತಿ ವರ್ಷ ಹಬ್ಬ ಹರಿದಿನ ಉತ್ಸವ ಮಡೆ ಎಲ್ಲವನ್ನೂ ನಾನು ಕಳಿಸ್ಕೊಡ್ತೀನಮ್ಮ ಅಂತ ಹೇಳಿದಾಗ ಅಕ್ಕನ ಆಶೀರ್ವಾದದಿಂದ ತಂಗಿ ಉತ್ತನ ಹಳ್ಳಿಯಲ್ಲಿ ನೆಲೆಗೊಳ್ತಾಳೆ ಹೀಗೆ ನೆಲೆಗೊಂಡ ನಂತರ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ಅಲ್ಲಿ ತಾನು ನೆಲೆಗೊಂಡು ಆ ಬೆಟ್ಟವನ್ನ ಚಾಮುಂಡಿ ಬೆಟ್ಟವನ್ನಾಗಿಸ್ತಾಳೆ ಮತ್ತು ಈ ನಗರದ ದೇವತೆ ಆಗ್ತಾಳೆ ಮತ್ತು ಈ ಅರಸರ ಮನೆ ದೇವತೆ ಆಗ್ತಾಳೆ ಅಷ್ಟೇ ಅಲ್ಲ ಈಗ ನಾಡ ದೇವತೆಯೂ ಆಗಿದ್ದಾಳೆ ಚಾಮುಂಡೇಶ್ವರಿ 10 ತಲಾ 16 ಭುಜವನ್ನ ಧರಿಸಿಕೊಂಡು ಹೊಲಮಣ್ಣ ಬುಟ್ಟುಕೊಂಡು ಕುರುಜಡವನ್ನ ಕಟ್ಟಿಕೊಂಡು 101 ಆಯುಧಗಳನ್ನ ಹಿಡ್ಕೊಂಡು ಮಾಹಿತಿ ಬೇಳಮನ ತೆಗೆದು ಮುಮ್ಮೇಲೆ ಕಟ್ಟಿಕೊಂಡು ಸಿಂಹನ ಮೇಲೆ ಕುಳಿತುಕೊಂಡು ರಾಕ್ಷಿ ಉತ್ತಾರವನ್ನ ತಾಳ್ಕೊಂಡು ಮೈಸೂರು ಬೀದಿಗೆ ಯಾವ ರೀತಿ ಯಾವ ಬರ್ತಾವಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಬರ್ತಿದ್ದೇಳಿ ಆರು ಸಾವಿರ ತಂಡ ಆರು ಸಾವಿರ ದಂಡ ಸಂಹಾರ ಮಾಡಿ ಮೂರು ಸಾವಿರ ದಂಡ ಸಮ್ಮೇಳವ ಕಟ್ಟಿ ಹತ್ತು ಸಾವಿರ ದಂಡ ಹಿಂಕೈಯ ಕಟ್ಟಿ ಓಟಿ ರಾಸರ ತಂಡು ಬೆಟ್ಟ ಬೀಜಾನ ಕೊಂದು ಮೈಸೂರಾನ ಕೊಂದು ಮೈಸೂರಿಗೆ ಸಾರಿಟ್ಟು ಬೆಟ್ಟದಲ್ಲೇ ತಾಯಿ ವಸವನ್ನೇ ಮಾಡುತ್ತಾಳೆ ತಂದನ್ನ ತಾನ ತಂದನ್ನ ತಾನ ತಂದನ ತಂದೆ ನಾನ ತಂದನ್ನ ತಾನ ತಾನಲ್ಲೇ ನಾನ ತಾಯಿ ಚಾಮುಂಡೇಶ್ವರಿ ಮೈಸೂರಿಗೆ ಬಂದು ಆರು ಸಾವಿರ ದಂಡನ ಅರಸಿ ಸಂಹಾರ ಮಾಡಿ ಮೂರು ಸಾವಿರ ದುರದಂಡ ಮುರಿದು ಮುಮ್ಮೇಳವನ್ನ ಕಟ್ಟಿ ಹತ್ತು ಸಾವಿರ ದಂಡನ ಹಿಡಿದು ಹಿಂಕೈ ಕಟ್ಟಿ ಕೋಟಿ ರಾಕ್ಷಸರನ್ನ ಕೊಂದು ರಕ್ತ ಬೀಜನ ಕೊಂದು ಮೈಸೂರು ಸಹಸ್ರನ ಕೊಂದು ಮೈಸೂರಿಗೆ ಹೆಸರಿಟ್ಟು ಬಿಟ್ಟು ಶಿವ ಶಿವ ನಡುಬೆಟ್ಟದಲ್ಲಿ ಯಾವ ರೀತಿ ಆಗು ವಾಸ ಮಾಡುತ್ತವಳೆ ತಾಯಿ ಚಾಮುಂಡೇಶ್ವರಿ ಕುಂತ್ಕೊಳ್ಳದೆ ತೋಗೋ ಮಂಚ ಕುಂತ್ಕೊಳ್ಳದೆ ತೋಗೋ ಮಂಚ ಪಟ್ಟೆ ಮಂಚ ಯೋಧೋ ನಂದಿಲ್ಲ ಪಟ್ಟೆಯ ಮಂಚದ ಮೇಲೆ ನಿದ್ರೆ ಮಾಡುವಾಗ ನಿದ್ರೆ ಮಾಡುವಾಗ ಪಟ್ಟಿನಲ್ಲಿ ಹನ್ನೆರಡು ಗಂಟ ರಾತ್ರಿ ಒಳಗೆ ಒಂದು ಗಂಟ ಏಳಿ ಮುಂಗೋಳಿ ಕೂಗಾನಿಲ್ಲ ಮೂಡಲು ಕೆಂಪಾಗಾನಿಲ್ಲ ಕೋಳಿ ಕೂಗಾನಿಲ್ಲ ಲೋಕ ಬೆಳಗಾಗಲಿಲ್ಲ ಬೆಳ್ಳಿಯ ಮೂಡಲಿಲ್ಲ ಬೆಳಕರದು ಬಾರಲಿಲ್ಲ ನಾ ಕಂಡ ಕೆಟ್ಟ ಸಪನ ನಾನ್ಯಾರು ಹೇಳಲಿದ್ದೀವನೇ ತಂದನ ತಾನ ತಂದನ ತಾನರು ತಂದ್ರ ತಂದೆ ನಾನ ತಂದನ್ನ ತಾನ ತಾನಲ್ಲೇ ನಾನ ಚಾಮುಂಡಿ ದೈತ್ಯ ಮಹಿಷನನ್ನು ಕೊಲ್ಲುವ ದೈತ್ಯ ಶಕ್ತಿಯನ್ನು ಪಡೆದಿದ್ದರೂ ತಂಗಿ ಉರಿಕಾತಿಯ ಉಪಕಾರ ಕೋರುವ ಈ ಪ್ರಸಂಗ ದೇವತೆಗಳಿಗೂ ತಮ್ಮ ಶಕ್ತಿಯ ಪರಿಮಿತಿ ಇದೆ ಎಂದು ಸಾರುತ್ತದೆ. ಸಮರ ಗೆಲ್ಲಲು ಮತ್ತೊಬ್ಬರ ಸಹಕಾರ ಮುಖ್ಯ ಎಂದು ಹೇಳುತ್ತದೆ. ಬಂದಿಲ್ಲ ಬಳಗ ಇಲ್ಲ ಒಂದ ಗುಡದವರು ಇಲ್ಲ ಸಂಗಡ ಬೆಳೆದವರು ಇಲ್ಲ ನಾನು ಕಂಡಿರುವ ಕನಸ ಯಾರೊಂದಿಗೆ ಹೇಳಲವ್ವ ಸರಿ ತಾಯಿ ಯಾವಾಗ ನಾನು ಕಂಡ ಕನಸ ಯಾರನ್ನು ಹೇಳಬೇಕು ದಂಡಲಿ ನೋಡಿದಾರೆ ತಂದಿಲ್ಲ ತಾಯಿಲ್ಲ ಬಂದಿಲ್ಲ ಬಳಗವಿಲ್ಲ ಒಂದಾಗುಡದವರಿಲ್ಲ ಸಂಗಡ ಬೆಳೆದವರಿಲ್ಲ ನಾನು ಕಂಡ ಕನಸ ಯಾರನ್ನು ಹೇಳಬೇಕು ಅಂತೇಳಿ ಒಂದಾಗುಡದವರಿಲ್ಲ ಸಂಗಡ ಬೆಳೆದವರಿವಲ್ಲೋ ಇಲ್ವಲ್ಲ ಬೆವರಲ್ಲಿ ಹುಟ್ಟಿದವಳು ಬೆವರಲ್ಲಿ ಬೆಳೆದವಳು ತಂಗಿಯಾದ ಉತ್ತನಳೆ ಉರುಕಾತಿ ಮಾರವ್ವ ಅವಳ ಕರಿಬೇಕು ಅವಳ ಕಷ್ಟ ಕೇಳಬೇಕು ನಮ್ಮ ಕಷ್ಟ ಸುಖಗಳನ್ನ ಅವಳ ಜೊತೆ ಒಳಗೆ ಹೇಳಬೇಕು ಅನು ತೇಳಬಿಟ್ಟು ಅವ್ರ ತಂಗಿಯಾದ ಉತ್ತನಳ್ಳಿ ಉರುಕಾತಿ ಮಹಾರಮ್ಮನ ಕರಿಬೇಕು ಅಂತೇಳಿ ಬೆಟ್ಟದವಳು ಚಾಮುಂಡೇಶ್ವರಿ ತಾಯಿ ಏಳು ಚಜ್ಜೆ ಮಾಡಿ ಮೇಲೆ ನಿಂತುಕೊಂಡು ಅವು ತಂಗಿಯಾದ ಉತ್ತನಳ್ಳಿ ಉರುಕಾತಿ ಮಹಾರಮ್ಮನ ಬಾವಣಿಸಿ ಯಾವ ರೀತಿ ಕೂಗ್ತಾ ಇದ್ದಳೆಂದರೆ ತಂಗಿ ಉತ್ತನಳ್ಳಿಯಲ್ಲಿರುವಂತ ಉರಿಯ ನಾಲಿಗದವಳೇ ಹೊರದು ಬಾರುವ ಕಿರಿಯವಳೇ ಅನು ನಾನ ತಾನ ತಂದರ ತಂದೆ ನಾನ ತಂದು ನಾನ ತಾನ ತಂದಮ್ಮ ಜನಪದ ವೃತ್ತಿ ಗಾಯಕರಾದ ದೇವರಗುಡ್ಡರು ಮತ್ತು ನೀಲಗಾರರು ಚಾಮುಂಡಿ ನಂಜುಂಡರ ಪ್ರಣಯ ಪ್ರಸಂಗವನ್ನು ಪರಿಣಾಮಕಾರಿಯಾಗಿ ಹಾಡುತ್ತಾರೆ. ಚಾಮುಂಡಿಗೆ ಮನಸೋತ ನಂಜುಂಡ ತಾನು ದೇವತೆಯಾದರೂ ತನ್ನ ಪತ್ನಿಯರು ನಿರ್ಮಿಸಿದ ಬಿಗಿಬಂಧನದಿಂದ ಮುಕ್ತನಾಗಿ ಹೊರಬರಲು ಸಾಧ್ಯವಾಗುವುದಿಲ್ಲ. ವೃತ್ತಿ ಗಾಯಕರಲ್ಲದೆ ಹವ್ಯಾಸಿ ಗಾಯಕರು ಕೂಡ ಉತ್ತನಹಳ್ಳಿ ಉರಿಕಾತಿ ತನ್ನ ಭಾವ ನಂಜುಂಡನನ್ನು